ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಮಾಡ್ನೂರು ಗ್ರಾಮದ ಚಂದ್ರಶೇಖರ ಪಿ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಬಳಿಕ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೈನುಗಾರಿಕೆ ಮತ್ತು ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಮಾಡ್ನೂರು ಗ್ರಾಮದ ಚಂದ್ರಶೇಖರ ಪಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ. ವಾತಾವರಣ ಸಾಕಷ್ಟು ಏರುಪೇರಾಗುವುದನ್ನು ನಾವು ನೋಡ್ತೀವಿ. ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಕೂಡ ಮಳೆ ಬಂದಿರುವುದನ್ನು ಗಮನಿಸ್ತೀವಿ. ಜೊತೆಗೆ ವಿಪರೀತವಾದಂತಹ ಒಂದು ಸೆಕೆಯು ಕೂಡ ಅಥವಾ ತಾಪಮಾನವೂ ಕೂಡ ಸಾಕಷ್ಟು ಏರುಪೇರು ಆಗ್ತಾ ಇದೆ ಅಂತ ಹೇಳಿ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಅಡಿಕೆ ಕೃಷಿಕರಾಗಿ ನಿಮ್ಮ ಅನುಭವ ಹೇಳಿ, ಅಡಿಕೆಗೆ ಫಸಲಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಮಳೆಗಾಲ ಮುಂದೆ ಹೋದಾಗೆ ಅಡಿಕೆ ಕೊಯ್ಲಿನ ಟೈಮಿನಲ್ಲಿ ಅಡಿಕೆ ಒಣಗಿಸಲು ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಪರಿಹಾರ ಅಂದರೆ ನಾವು ಡ್ರೈಯರ್ ಮಾಡಿದ್ದೇವೆ, ಅದೊಂದು ಭಾರಿ ಸುಲಭ ಆಗ್ತದೆ. ಈ ವರ್ಷ ನಾವು ಪ್ರಾರಂಭ ಮಾಡಿದ್ದದು, 2 ಡ್ರೈಯರ್ ಮಾಡಿದ್ದೇವೆ. ಇಲ್ಲದ್ರೆ ಒಣಗಿ ಅದನ್ನು ಎಳೆದು ಎಳೆದು ಆಚೆ ಈಚೆ ಹಾಕಿ ಲೇಬರ್ ಸಮಸ್ಯೆಯಲ್ಲಿ ಕಷ್ಟ ಆಗ್ತದೆ. ಒಂದು ಅಡಿಕೆ ಒಣಗಿಸುವ ಇದಕ್ಕೆ ಮಳೆಗಾಲದ ಅಡಿಕೆ, ಮತ್ತು ಕೊಯ್ಲಿಂದ ಈ ಒಳ್ಳೆ ಬಿಸಿಲಿರೋ ಟೈಮಲ್ಲಿ ಹೊರಗೆ ಹಾಕಿಬಿಡ್ತೇವೆ. ನೀನು ಈಗ ವಾಪಸ್ಸಿಗೆ ಅದೇ ನೀವು ಹೇಳಿದಾಗೆ ಸೆಕೆ ಜೋರು ಬರುವಾಗ ರಪ್ಪ ಮಳೆ ಬರ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಡ್ರೈಯರ್ನ ವ್ಯವಸ್ಥೆ, ಒಂದು ಏರುಬೇರು ವ್ಯವಸ್ಥೆಗೆ. ಮತ್ತೆ ರೋಗ, ಈಗ ನೇರ ಬಿಸಿಲಿಗೆ ಒಣಗಿಸುವುದಕ್ಕೂ ಈ ಅಡಿಕೆ ಒಣಗಿಸುವ ಗೂಡಿನ ಒಳಗಡೆ ಒಣಗಿಸುವುದಕ್ಕೂ ಏನು ವ್ಯತ್ಯಾಸ ಇದೆ? ಅಡಿಕೆ ಗೂಡಿನ ಒಳಗೆ ಆದರೆ ಸ್ವಲ್ಪ ಜಾಸ್ತಿ ಹೀಟಾಗಿ ಅದು ಒಡಿತದೆ. ಅದಕ್ಕೆ ಬೇಕೇ ನಾವು ಅದನ್ನು ಮುಗಚ್ಬೇಕು. ಆಗಾಗ ಕಾಲು ಹಾಕಿ, ನಾವು ಈಗ ಕಾಲಲ್ಲಿ ಗೂಡಿನ ಒಳಗೆ ಸ್ವಲ್ಪ ಬೆಂಡಾದ ಕಾರಣ ಅದು ಒಳಗೆ ನಿಂತ್ಕೊಂಡು ಹೋಗ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ತೊಂದರೆ ಇಲ್ಲ, ಕೂತ್ಕೊಂಡಾದರೂ ಕಾಲು ಹಾಕಿ, ಕೈ ಹಾಕಿ ಅಥವಾ ಕಾಲು ಹಾಕಿ ಅದನ್ನು ಮಗಚ್ಲಿಕ್ಕೆ ಆಗ್ತದೆ. ಮತ್ತೆ ಜೋರು ಸೆಕೆ ಇರುವ ಟೈಮಲ್ಲಿ ಬಾಗಿಲನ್ನು ತೆಗೆದಿಡಬೇಕು, ಅದರ ಪಾಸೆ ಅಂಥದ್ದೆಲ್ಲ ಸ್ವಲ್ಪ ಹೋದರೆ. ಮತ್ತೆ ನೀವು ಹೇಳಿದಾಗ ಮಗಚ್ ಅದನ್ನು ಮಗಚ್ಕೊಂಡು ಅಡಿ ಮೇಲೆ ಮಾಡಿಕೊಂಡಿದ್ದರೆ ಪಟೋರಾಗುವುದು ಕಮ್ಮಿ ಆಗ್ತದೆ. ಈಗ ಹೊರಗೆ ನೇರ ಬಿಸಿಲಲ್ಲೇ ಒಂದು 50-52 ಬಿಸಿಲು ಬೇಕು ಅಂತ ಹೇಳಿ ಹಾಕಿದ್ರೆ ಒಳ್ಳೇದು, ಕಾಂಕ್ರೀಟ್ ಮಾಡಿದ್ರೆ ಒಳ್ಳೇದು? ಇದು ನಾವು ಸಗಣಿ ಹಾಕುವ ನೆಲ ಸಾರಿಸುವ ವ್ಯವಹಾರದಲ್ಲೇ ಇಲ್ಲ ಈಗ. ಅದು ಈಗ ಒಳ್ಳೆ ಮೆಣಸಿಗೆ ಎಲ್ಲಕ್ಕೂ ಅದು ಹಾಳಂತೆ, ಹಾಗೆ ಅದಿಲ್ಲ. ಈಗ ಟರ್ಪಲ್ ಹಾಕಿ ಅದರ ಮೇಲೆ ಹಾಕಿದ್ರೆ ಒಳ್ಳೇದು. ಇದು ಕಾಂಕ್ರೀಟು ಈಗ ಹಾಕಿದ್ರೆ ಅಡಿಕೆ ಇದು ಪಟೋರ ಜಾಸ್ತಿ ಬರ್ತದೆ ಅಂತೆ, ಒಡೆಯುವುದು ಜಾಸ್ತಿ ಅಂತೆ. ಟರ್ಪಲ್ ಅಲ್ಲಿ ಸ್ವಲ್ಪ ಇರ್ಬಹುದು, ಆದರೂ ಅದು ಕೆಲಸಕ್ಕೆಲ್ಲ ಸುಲಭ ಆಗ್ತದೆ, ಕ್ಲೀನ್ ಹುಲ್ಲು ಬರೋದಕ್ಕೆ ಮತ್ತೊಂದಕ್ಕೆಲ್ಲ. ಆದರೆ ಗೂಡಿನ ಒಳಗೆ ಇನ್ನು ನಾನೇನಾದರೂ ಸಲ ಇದು ಇಂಟರ್ಲಾಕಿನ ವ್ಯವಸ್ಥೆ ಏನಾದರೂ ಮಾಡಿ, ಇಲ್ಲದ್ರೆ ಅದರೊಳಗೆ ಕಾಲು ಹಾಕ್ಲಿಕ್ಕೆ ಮತ್ತೆ ಮಾಡಿ ಮಗಚ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಮುಗಿಚೊಂಡೆ ಇದ್ರೆ ನನ್ನಂದಾಜು ಪಟೋರ ಎಲ್ಲ ಬರ್ಲಿಕ್ಕಿಲ್ಲ ಅಂತ. ಇನ್ನು ನೋಡ್ಬೇಕಷ್ಟೆ ಈಗ ಆ ವ್ಯವಸ್ಥೆ ಮಾಡಿ. ಇಟ್ಟಿಗೆ ಅಂತ ಮಣ್ಣಿನ ಒಂದು ಅದು ಒಂದು ಐಡಿಯಾ, ಟೈಲ್ಸ್ ಬರ್ತದೆ ತೆಳ್ಳಗಿಂದು, ಅದನ್ನು ಹಾಕಿದ್ರು ಆಗ್ಬೇಕು ಅಂತ ಆಗ್ಬೋದಂತ ಐಡಿಯಾ ಮಾಡ್ತಾ ಇದ್ದೇನೆ. ಅದು ಅಥವಾ ಕಡಪ್ಪ ಕಲ್ಲು ಹಾಗೇನಾದ್ರೂ ಮಾಡಿ, ಬರೀ ಮಣ್ಣಲ್ಲಿ ಆದ್ರೆ ತೊಂದರೆ ಆಗ್ತದೆ ಎಷ್ಟಾದ್ರೂ. ಅದರಲ್ಲಿ ಧೂಳು ಬರ್ತದೆ, ಅದರೊಳಗಿದ್ದ ಪಸೆ ಮಣ್ಣಿಗೆ ಉಳ್ಕೊಳ್ತಾರೆ, ಹಾಗೆ ಅಲ್ಲಿ ಅದು ಗೊಬ್ಬರದ ಗುಂಡಿಯಾಗಿ ಆದಿತ್ತು ಅಂತ ನನ್ನ ಭಾವನೆ. ಮತ್ತೆ ಗುಡಿಸ್ಲಿಕ್ಕೆಲ್ಲ ಅದರೊಳಗೆ ಕಷ್ಟ ಆದಿತ್ತು. ಹಾಗೆ ಏನಾದ್ರೂ ರಸ್ತೆ ಯಾವುದು ಕಡಪ್ಪ ಅಥವಾ ನೀವು ಹೇಳಿದಾಗೆ ಮಣ್ಣಿನ ಇಟ್ಟಿಗೆ, ಅದನ್ನು ಏನಾದರೂ ಮಾಡಿದರೆ ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಎಲ್ಲಕ್ಕೂ ಮಗಚಲಿಕ್ಕೆ ಎಲ್ಲಕ್ಕೂ ಒಳ್ಳೇದಾಗ್ತದೆ. ಇಲ್ಲಿ ಈಗ ಸದ್ಯ ಮಣ್ಣಿನಲ್ಲಿ ಟರ್ಪಲ್ ಹಾಕಿ ಅದರ ಮೇಲೆ ಹಾಕ್ತಾ ಇದ್ದೇನೆ. ಈಗಿನ ಒಂದು ವೆಚ್ಚದಲ್ಲಿ ಎಷ್ಟು ಬರ್ತದೆ ಈಗ ಖರ್ಚು ಈ ಒಂದು ಅಡಿಕೆ ಗೂಡಿಗೆ? ಈಗ ಸ್ಕ್ವೇರ್ ಇದು ನಾವೀಗ ಮಾಡಿದ್ದು ಸ್ಕ್ವೇರ್ ಬಿಟ್ಟಿಗೆ 80 ರೂಪಾಯಿ. ಮತ್ತೆ ಅದು ಕಲ್ಲು ಕಟ್ಟಿ ಅದನ್ನು ಸ್ವಲ್ಪ ಎತ್ತರ ಮಾಡಿ ಅದೆಲ್ಲ ನಾವೇ ಕೊಡಬೇಕು ಅವ್ರಿಗೆ, ಅದು ಬೇರೆ ವೆಚ್ಚ. ಇದು ಈ ಮೇಸ್ತ್ರಿಗಳ ಕೆಲಸ, ಒಂದು ನೆಲದಿಂದ 1 ಫೀಟ್ ಎತ್ತರ ಮಾಡಬೇಕು ಅದನ್ನು, ಅಂದರೆ ನೀರೆಲ್ಲ ಅದಕ್ಕೆ ಬಡಿಯೋದಾಗಿ. ಮತ್ತೆ ನಾಯಿಗಳೆಲ್ಲ ಪಕ್ಕ ಅದರೊಳಗೆ ಟರ್ಪಲು ಮತ್ತೊಂದಕ್ಕೆ ದನಗಳೆಲ್ಲ ಹೋಗಿದಾಗ 1 ಫೀಟ್ ಎತ್ತರ ಮಾಡಿ ಅದಕ್ಕೆ ಕಲ್ಲು ಕಟ್ಟಿ ಮತ್ತೆ ವಾಪಸ್ ಲೆವೆಲಿಂದ 1 ಫೀಟ್ ಎತ್ತರ, ಅಂದರೆ ಅಡಿಕೆ ಹೊರಗೆ ಹೋದಾಗೆ. ಅದರಲ್ಲಿ ಬೇರೆ ಬೇರೆ ನಮೂನೆ ಮಾಡ್ತಾರೆ ಗೂಡಲ್ಲಿ, ಹೊರಗಿಂದ ಗೂಟ ಹಾಕಿ ಮಾಡ್ತಾರೆ. ನಾವು ಈ ಕಲ್ಲು ಕಟ್ಟಿದ ಮೇಲೆ ಅದರ ಮೇಲೆ ವಾಲ್ ಪ್ಲೇಟಿನಾಗೆ ಕಬ್ಬಿಣ ಪಟ್ಟಿದ್ದು ಅದಕ್ಕೆ ವೆಲ್ಡ್ ಮಾಡಿ ಕೊಟ್ಟದ್ದು. ಆದ ಕಾರಣ ಈ ಸೈಡಿಗೆ ಗೂಟ ಹಾಕಿ ಕೊಡುವ ಕೆಲಸ ಇಲ್ಲ. ಅದಾದರೆ ಗೂಟ ಹಾಕಿ ಕಾಂಕ್ರೀಟ್ ಹಾಕಿ ಕಾಯಬೇಕು ವಾಪಸ್ಸು ವೆಲ್ಡ್ ಮಾಡಲಿಕ್ಕೆ. ಇದು ಇವರು ನಾವು ಕಲ್ಲು ಕಟ್ಟಿ ಕೊಟ್ಟ ಮೇಲೆ ಅದರ ಮೇಲೆ ವಾಲ್ ಪ್ಲೇಟಿನಾಗೆ ಕಬ್ಬಿಣ ಪಟ್ಟಿ ಕೊಡ್ತಾರೆ, ಅದಕ್ಕೆ ವೆಲ್ಡ್ ಮಾಡಿ ಈಗ ಬೆಳಿಗ್ಗೆ ನಮ್ಮಲ್ಲಿ 9 ಗಂಟೆಗೆ ಬಂದಿದ್ದಾರೆ, 12 ಗಂಟೆ ಕೆಲಸ ಮಾಡಿ ಹೋಗಿದ್ದಾರೆ. ಅದು ಕ್ಲೀನ್ ಆಗುದು, ಮತ್ತೆ ಈ ಮಣ್ಣು ಹಿಡಿಯುವುದು ಅದು ಯಾವುದಿಲ್ಲ. ಅಂದ್ರೆ ಈ ಕಬ್ಬಿಣದ ಪಟ್ಟಿಗಳೆಲ್ಲ ನೆಲೆಯಿಂದ ಮೇಲೆ ಇರ್ತದೆ, ಊಟ ಕೊಡುವ ವ್ಯವಸ್ಥೆ ಇಲ್ಲ, ಕೊಡ್ಲಿಲ್ಲ. ಇವರು ನಮೀನ್ ಪಂಜಾಂತ ಅವರು ಒಬ್ಬರು ಈ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ಈಗ ತಾಗ್ತದೆ, ಹಾಗೆ ಇನ್ನೊಂದು ಈಗ 1 ಫೀಟ್ ಎತ್ತರ ಉಂಟು, ಅದನ್ನು 1-2 ಫೀಟ್ ಎತ್ತರ ಮಾಡಿ ಮತ್ತೆ ವಾಲ್ ಪ್ಲೇಟ್ ಕೊಟ್ಟು ಕಬ್ಬಿಣ ಪಟ್ಟಿ ಕೊಡಬೇಕು ಅಂತ ನನ್ನೊಂದು ಆಸೆ. ಅದನ್ನ ಈಗ ಐಡಿಯಾ ಮಾಡ್ತಾ ಇದ್ದೇನೆ. ಒಂದು ಗೂಡಾಗಿದೆ, ಇನ್ನೊಂದು ಗೂಡಿಗೆ ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಆ ನಮೂನೆ ಸ್ವಲ್ಪ ಎತ್ತರ ಕೊಡ್ಲಿಕ್ಕೆ ಆಗ್ತಾನೆ, ಸೈಡ್ ನಮಗೆ ಕಾಲು ಹಾಕಿ ಮಗಚುವಾಗ ಅದು ತಲೆಗೆ ತಾಗ್ತದೆ, ಇಲ್ಲರೆ ಕೂತ್ಕೊಂಡೆ ಮಗಚಬೇಕಾಗ್ತದೆ. ಹಾಗೆ ಐಡಿಯಾ ಮಾಡ್ತಾ ಇದ್ದೇನೆ ಅದನ್ನೇ. ಈಗ ಮಳೆಗಾಲದಲ್ಲಿ ಒಂದಿಷ್ಟು ತರಕಾರಿ ಬೆಳೆಯುವಂತಹ ಪ್ರಯತ್ನವನ್ನು ಕೂಡ ಕೆಲವರು ಮಾಡಿದ್ದನ್ನ ಕೇಳಿದ್ದೀವಿ, ಈ ಬಗ್ಗೆ ಏನಾದ್ರು ಆಸಕ್ತಿ ಉಂಟು ನಿಮಗೆ? ಇಲ್ಲ, ತರಕಾರಿ ಅದನ್ನು ಈ ಹಟ್ಟಿ ಹೈನುಗಾರಿಕೆ ಇರುವಾಗ ಅದು ಭಾರಿ ಕಷ್ಟ ಆಗ್ತದೆ, ಮತ್ತೆ ಅದಕ್ಕೆ ವಿಷ ಸಿಂಪರಣೆ ಮಾಡೋದೇ ಅದು ಆಗುದಿಲ್ಲ. ಅದಕ್ಕಿಂತ ಹೆಚ್ಚು ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಆದ್ರೆ ಬಸಳೆ ತೊಂಡೆಕಾಯಿ ಇಂಥದ್ದು ಅಲ್ಲ, ಈ ಅಡಿಕೆ ಗೂಡಿನ ಒಳಗಡೆ ಇಲ್ಲ ಇಲ್ಲ ಅದು ಇಲ್ಲ ಮಾಡ್ಲಿಲ್ಲ. ನಮ್ಮ ಇಲ್ಲಿ ಎಕ್ಕಡಕ ಗಣಪತಿ ಭಟ್ ಅಂತ ಇದ್ದಾರೆ, ಅವರು ಈ ವರ್ಷ ಹಾಗೆ ದೊಡ್ಡ ಈ ಸೋಲಾರ್ ಗೂಡು ಮಾಡಿ ಎತ್ತರ ಮಾಡಿ ಮಾಡಿದ್ದಾರೆ, ಅದನ್ನು ನೋಡಿ ಬಂದಿದ್ದೇನೆ. ಆದ್ರೆ ಅದು ಲಾಭದಾಯಕ ಅಲ್ಲ ಅಂತ ನನ್ನ, ಅಲ್ಲಿ ನೋಡಿದೆ ಅದು ಸ್ವಲ್ಪ ಕರಟಿ ಉಂಟು ಅವ್ರು ಮಾಡಿದ ಬಿಸಿಲು ಜಾಸ್ತಿ, ಮತ್ತೆ ವರ್ಕೌಟ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಐಡಿಯಾ ಅಷ್ಟೆಲ್ಲ. ಅಸಲು ಹಾಕಿ ಅದನ್ನು ಖಾಲಿ ಈ ಗೂಡು ಅಡಿಕೆ ಒಣಗಿಸ್ಲಿಕ್ಕೆ, ಮತ್ತೆ ರಬ್ಬರ್ ಶೀಟು ರಬ್ಬರ್ ಸ್ಕ್ರ್ಯಾಪ್ ಮಳೆಗಾಲದಲ್ಲಿ, ಈಗ ಮಳೆಗಾಲದಲ್ಲಿ ಫುಲ್ ಅಡಿಕೆ ಇರ್ತದೆ, ಇನ್ನೀಗ ಮಳೆಗಾಲದಲ್ಲಿ ರಬ್ಬರ್ ಸ್ಕ್ರ್ಯಾಪ್ ಇಂಥೆಲ್ಲ ಒಣಗಿಸ್ಲಿಕ್ಕೆ ಭಾರಿ ಅನುಕೂಲ ಮಾತ್ರ. ನಾವು ತಲೆ ಮಳೆಗಾಲದಲ್ಲಿ ಕೂಡ ಹಪ್ಪಳ ಒಣಗಿಸ್ಬೋದು, ಹಪ್ಪಳ ಎಲ್ಲ ಒಣಗಿಸ್ಬೋದು. ಅಂದ್ರೆ ಒಂದೆರಡು ಬಿಸಿಲು ಬಂದೇ ಬರ್ತದೆ ಮಳೆಗಾಲದಲ್ಲಿ ಅಂತಾಗ, ಮತ್ತೆ ಈ ಸ್ಕ್ರ್ಯಾಪ್ ಮತ್ತೆ ನಮ್ಮ ಈ ಮಳೆಗಾಲದಲ್ಲಿ ಸಿಕ್ಕಿದ ಹಣ್ಣು ಅಡಿಕೆ ಅದನ್ನೆಲ್ಲ ಒಣಗಿಸೋ ತಲೆ ಬಿಸಿ ಇಲ್ಲ. ಈ ಲೇಬರ್ ಸಮಸ್ಯೆಯಲ್ಲಿ ಮತ್ತೆ ನಮಗೂ ಹಾಗೆ ಎಲ್ಲ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಕೃಷಿಕರಿಗೆ, ಮನೆಯಲ್ಲಿದ್ದವರಿಗೆ. ಅರುಣಭ ಅರುಣಭ ಅಂತ ಹೆಂಡತಿಯನ್ನು ಕರಿಬೇಕಾಗ್ತದೆ ಈ ಹಟ್ಟಿ ಕೆಲಸಕ್ಕೆ, ಮತ್ತೊಂದು ಎಲ್ಲ ಕೆಲಸಕ್ಕೂ ಕರಿತಾ ಇರ್ತೇನೆ ನಾನು. ಅವಳು ಹೇಳ್ತಾ ಇರ್ತಾಳೆ ಹಾಗಾಗಿ ಇದು ಅದು ಕೆಲಸ ಅಗತ್ಯ ಇದ್ದಾಗ ಬರ್ತಾರೆ ಅವರು, ಕಷ್ಟ ಆಗ್ತದೆ. ಅದಕ್ಕೆ ಈಗ ಅದು ಸಮಸ್ಯೆ ಇಲ್ಲ, ಗೂಟ ಒಳಗೆ ಹಾಕಿ ಬಿಟ್ಟರೆ ಅದು ಸುಲಭವಾಗಿ ಇರ್ತದೆ. ಸರಿ, ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ರೆ, ಇದರ ಬಗ್ಗೆ ಹೇಳಿ, ಇದರ ಒಂದು ಸೂಕ್ಷ್ಮಗಳು ಏನೇನು? ಹೈನುಗಾರಿಕೆ ನಾನು 1993 ನೇವಿಸೆಯಿಂದ ತಂದೆಯ ವಯಸ್ಸಾದ ನಂತರ ಕೃಷಿ ಕ್ಷೇತ್ರಕ್ಕೆ ಡಿಗ್ರಿ ಮಾಡಿ ಕೂತಿದ್ದೇನೆ. ಅದೇ ಟೈಮಿನಿಂದ ನನ್ನ ಅಣ್ಣ ಇಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದರು ಸುರೇಶ್ ಭಟ್, ಅವರ ಸಲಹೆ ನನಗೆ ಭಾರಿ ಸಲಹೆ ಮತ್ತೆ ಅವರ ಸಹಾಯ ಭಾರಿ ಅನುಕೂಲ ಆಯಿತು ಡೈರಿ ಇಂಪ್ರೂವ್ ಮಾಡಲಿಕ್ಕೆ. ಹಾಗೆ ಅವರ ಸಲಹೆಯಂತೆ ನಾನು 2-4 ಮಾಡಿದೆ, ಅದು ಭಾರಿ ಲಾಭದಾಯಕ ಕಂಡಿದೆ. ದೊಡ್ಡ ಲಾಭ ಅಲ್ಲ, ಅಂತೂ ಅದರ ಸಗಣಿ ದಿವಸಕ್ಕೆ 1-4 ಬಟ್ಟೆ ಸಿಗ್ತದೆ ಈಗಿದ್ದಲ್ಲಿಗೆ, ಅದು ಸಾಧಾರಣ 50% ತೋಟಕ್ಕೆ ಸಾಕಾಗ್ತದೆ. ಮತ್ತೆ ಹಾಲು ಮೊಸರು ಮಜ್ಜಿಗೆ ಹಾಲು ಉತ್ಪನ್ನ ಬೇಕಾದಷ್ಟು ನಮಗೆ ಮನೆ ಸಿಗ್ತದೆ. ಸ್ವಲ್ಪ ಕಷ್ಟ ಉಂಟು ಕೆಲಸ, ಸುಲಭ ಏನಲ್ಲ, ಹಾಲು ಮತ್ತೆ ಹೆಚ್ಚಾದನ್ನು ಡೈರಿ ಕೊಡಬೇಕಾಗ್ತದೆ. ಅದಕ್ಕೆ ಟೈಮಿಗೆ ಸರಿಯಾಗಿ ದನಗಳಿಗೆ ಹುಲ್ಲು ಎಲ್ಲ ಹಾಕ್ಬೇಕಾಗ್ತದೆ. ಅದಕ್ಕೆ ಬೇರೆ ಗಂಡಸರನ್ನೆಲ್ಲ ತಂದ್ರೆ ಆಗ್ಲಿಕ್ಕಿಲ್ಲ. ಹೆಂಗಸರಿ ಹುಲ್ಲಿಗೆ ಮಾಡ್ಲಿಕ್ಕೆಲ್ಲ ಹೆಂಗಸರಿಗೆ ಒಂದು 300 ಬರುತ್ತೆ, ಗಂಡಸರಿಗೆ ಒಂದು 500 ಸಂಬಳ ಇರ್ತದೆ. ಅದನ್ನು ನಾವು ಗಂಡಸರನ್ನು ಹುಲ್ಲಿಗೆ ಹಾಕಿದ್ರೆ ಅಸಲಾಗ್ಲಿಕ್ಕಿಲ್ಲ. ಹಾಗೆ ಆ ಹೆಂಗಸರು ಸಿಕ್ಕಿದ್ರೆ ಅವರನ್ನು ನಾವು ಬರಮಾಡಿಕೊಂಡು ಉಪಯೋಗಿಸಿಕೊಂಡು ಖರ್ಚು ಕಡಿಮೆ ಮಾಡಿ ಮಾಡ್ಬೇಕು. ಅದಲ್ಲದೆ ಈಗ ಶೈಲೇಜ್ ಅಂತ ಈಗ ಬಿಸಿಲ ಟೈಮಲ್ಲಿ ಹುಲ್ಲು ಜೋಳದ ಹುಲ್ಲು ಸಿಗ್ತದೆ ಅಲ್ಲ, ಅದೊಂದು ಅದು ಈ ಹುಲ್ಲಿನ ಸಮಸ್ಯೆಯನ್ನು ನೀಗಿಸ್ತದೆ, ಅದು ಸುಲಭ ಆಗ್ತದೆ. ಮತ್ತೆ ವರ್ಷಕ್ಕೆ ಒಂದು ದನ ಎರಡು ದನವನ್ನು ನಾವು ಮಾರಾಟ ಮಾಡ್ಲಿಕ್ಕೆ ಸಿಗ್ತದೆ, ಅದು ಒಂದು ನಮಗೆ ಎರಡನೇ ಉತ್ಪತ್ತಿ ಆಗ್ತದೆ ಹೈನುಗಾರಿಕೆಯಲ್ಲಿ. ಮತ್ತೊಂದು ಮನಸ್ಸಿಗೆ ಒಂದು ನೆಮ್ಮದಿ. ಮತ್ತೆ ಇದು ಬೆಳಗ್ಗೆ ನಮಗೆ ಎಲ್ಲರೂ ಬೇಕು ಅಂತಿಲ್ಲ, ನಮ್ಮ ಪೂರ್ಣಾತ್ಮರವತ್ತು ಹೇಳ್ಕೊಂಡಿದ್ರು ನಮ್ಮ ಸ್ನೇಹಿತರು, ದನ ಇದ್ದಲ್ಲಿ ಬೆಳಿಗ್ಗೆ ಎಲ್ಲರೂ ಇಡ್ಬೇಕು ಅಂತ ಇಲ್ಲ, ಬೆಳಗ್ಗೆ ದನಗಳೇ ಇಡ್ತದೆ ನಮ್ಮನ್ನು. ನಮಗೆ ಒಂದು ದೈಹಿಕ ವ್ಯಾಯಾಮ ಬರ್ತದೆ, ಮತ್ತೆ ಒಂದು ಸ್ಥಿರತೆ ಎಲ್ಲದಲ್ಲಿಯೂ, ಶ್ರಮ ಅಲ್ಲ ಒಂದು ನೆಮ್ಮದಿ ಅದೆಲ್ಲ ಈ ಹೈನುಗಾರಿಕೆಯಲ್ಲಿ ಸಂತೋಷ ಎಲ್ಲ ಸಿಗ್ತದೆ. ಇದು ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಕೆಚ್ಚಲು ಬಾವು ಒಂದು ನಾವು ಮೇಯ್ನ್ ಆಗಿ ನೋಡಿಕೊಳ್ಬೇಕಾಗ್ತದೆ. ಅದಕ್ಕೆ ಈಗ ನನ್ನ ಅಣ್ಣ ಅವರು ಈಗ ಇಲ್ಲಿ ಮಡಿಕೇರಿಯಲ್ಲಿ ಉಪನಿರ್ದೇಶಕರಾಗಿದ್ದಾರೆ ಸುರೇಶ್ ಭಟ್ ಅಂತ, ಅವರು ಅಲ್ಲಿಂದ ಫೋನ್ ಅನ್ನು ನಾನು ಕೇಳುವಾಗ ಬೇಕಾದಾಗ ಹೇಳ್ತಾರೆ, ಮತ್ತೆ ಅವರ ಸಲಹೆ ಅಂತ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ಮಾಮೂಲಾಗಿ ಗೊತ್ತಾದ ಕೂಡಲೇ ನಾನು ಇಲ್ಲಿ ಎಂತ ಮಾಡುದಂದ್ರೆ ಅದನ್ನು ಗಂಟೆಗೊಮ್ಮೆ ಹಾಲು ಕರೆಯುವುದು ಕೆಚ್ಚಲು ಮಾಡಿ, ಮತ್ತೆ ಐಸ್ ಅನ್ನು ಕೆಚ್ಚಲಿಗೆ ಇಡುದು, ಮತ್ತೆ ಈ ದಾಸವಾಳ ಸೊಪ್ಪು ಇಂಥದನ್ನೆಲ್ಲ ಲೇಪ ಅದು ಹಾಕಿದ ಕೂಡಲೇ ಗಂಟೆ ಗಂಟೆಗೊಮ್ಮೆ ಹಾಲು ಗಟ್ಟಿಯಾದ ಹಾಲನ್ನು ಕರೆದು ಬಿಟ್ರೆ ಕೂಡಲೇ ಸಂಜೆಗೆ ಆಗುವ ಹಾಲು ಕೆಚ್ಚಲು ಆಗುವ ಕಮ್ಮಿ ಆಗ್ತದೆ. ಅದು ಅಲ್ಲ ಸಾಕಾಗುದಿಲ್ಲ ಅಂತಾದ್ರೆ ಮತ್ತೆ ಅದೇ ಅಣ್ಣ ಈಗ ಇದ್ದಾರೆ, ಅಣ್ಣ ಸಿಕ್ಕದ ಸಂದರ್ಭದಲ್ಲಿ ಮತ್ತೆ ಅಣ್ಣ ಬಾಕಿ ಡಾಕ್ಟರ್ ಅವರನ್ನು ಕರೆಸಿ ಅದಕ್ಕೆ ಕೂಡಲೇ ಚಿಕಿತ್ಸೆ ಮಾಡಬೇಕು, ಇಲ್ಲದ್ರೆ ಅದು ಆ ದನಕ್ಕೆ ಒಂದು ವಿಕಲತೆ ಆಯ್ತದ. ಈಗ ಕೆಚ್ಚಲು ಬಾವು ಬರುವುದಕ್ಕೆ ಕಾರಣ ಏನು? ಕೆಚ್ಚಲು ಬಾರಕ್ಕೆ ಒಂದು ಅತಿಯಾದ ಬೇಸಿಗೆಯಲ್ಲಿ ಹೀಟು, ಮತ್ತೆ ಏನಾದರೂ ನೊಣ ಸೂಕ್ಷ್ಮಾಣುಗಳು ಏನಾದರೂ ಅಥವಾ ನೊಣಗಳು. ಈಗ ಒಂದು ಎಂತ ಸಂಜೆ ರಾತ್ರಿ ಹೊತ್ತಿಗೆ ಕರೆಯುವಾಗ ಅದರಲ್ಲಿ ಇರುವುದಿಲ್ಲ, ಬೆಳಿಗ್ಗೆ ಆಗುವಾಗ ಅಷ್ಟು ಇದಾಗಿರ್ತದೆ. ಅದೊಂದು ನೊಣ, ಮತ್ತೊಂದು ಸೂಕ್ಷ್ಮಾಣು ನೀವು ಹೇಳಿದಾಗೆ ಕ್ರಿಮಿಗಳೆಂತಾರೆ, ಅದರಿಂದಾಗಿ ಬರುವ ಸಾಧ್ಯತೆ ಇರ್ತದೆ. ಮತ್ತೆ ಹಾಲು ಮಿಲ್ಕಿಂಗ್ ಮಾಡುವಾಗ ಸ್ವಲ್ಪ ಬಾಕಿ ಮಾಡಬಾರ್ದು, ಅದನ್ನು ಸರಿಯಾಗಿ ಕರೆದು ಕರು ಬಿಡುವುದನ್ನಾದ್ರೆ ಕರು ಫುಲ್ಲು ಕುಡಿತಾರೆ. ನಾವು ಕರೆಯುವಾಗ ಅದನ್ನು ಕೆಲಸರನ್ನು ಬಿಟ್ಟು ನಾವು ಅದನ್ನು ಬೇಜವಾಬ್ದಾರಿ ಮಾಡಿದರೆ ಅದಾಗಲಿಕ್ಕಿಲ್ಲ. ನಾವೇ ಒಂದು ಫುಲ್ಲು ಒಂದು ರೌಂಡ್ ಕದ್ದು ಅದನ್ನು ಸರಿಯಾಗಿ ಕದ್ದು ತೆಗಿಬೇಕು. ಮಿಷನ್ ಆದರೂ ಮಿಷನು ನಮ್ಮಲ್ಲಿ ಮಿಷನ್ ಇಲ್ಲ, ನಾವು 4 ದನ ಇರೋದು ಕೈಯಲ್ಲಿ ಮಾಡ್ತೇವೆ. ಮಿಷನ್ ಕರೆದು ಮಿಷನಲ್ಲಿ ಕರೆದು ವಾಪಸ್ ನಾವು ಅದನ್ನು ಒಮ್ಮೆ ಕೈಯಲ್ಲಿ ಮಿಲ್ಕಿಂಗ್ ಮಾಡಬೇಕು, ಇಲ್ಲದ್ರೆ ಅದು ಒಂದು ಕೆಚ್ಚಲವಾಗಿ ಮೇಯ್ನ್ ಕಾರಣ ಆಗ್ತದೆ. ಹಾಲು ಕೆಚ್ಚಲಲ್ಲಿ ಉಳಿಯುವುದು, ಮತ್ತೆ ನೀವು ಹೇಳಿದಾಗೆ ಸೂಕ್ಷ್ಮಾಣುಜೀವಿಗಳು, ಮತ್ತೆ ನೋಣ ಏನಾದರೂ ಕಚ್ಚಿದ್ರೆ ಮರು ದಿವಸ ಬರ್ತದೆ. ಸಾಮಾನ್ಯವಾಗಿ ಅದನ್ನೆಲ್ಲ ಈ ಕ್ರಿಮಿಯಿಂದ ಬಂದದಕ್ಕೆ ಮಾತ್ರ ವೆಟರ್ನರಿ ಡಾಕ್ಟರ್ ಸಲಹೆ ಬೇಕು, ಬಾಕಿ ಎಲ್ಲ ನಮಗೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗ್ತದೆ. ಲೇಪ ಮತ್ತೆ ಈ ಐಸು, ಮತ್ತೆ ಅದನ್ನು ಆಗಾಗ ನಾವು ಹೋಗಿ ಪರಿಶೀಲಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದ್ರೆ ಕೆಚ್ಚಲು ಕಮ್ಮಿ ಆಗ್ತದೆ. ಮತ್ತೆ ಮಕ್ಕಳನ್ನು ನಾವು ಇಲ್ಲಿ ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು PUC ಮಾಡ್ತಾ ಇದ್ದಾಳೆ, ಅವರನ್ನು ಹಟ್ಟಿಗೆ ಮತ್ತೆ ತೋಟಕ್ಕೆ ಆಗ ಕರಿತಾ ಇದ್ದೇನೆ, ನೀವು ಮಿಲ್ಕಿಂಗ್ ಮಾಡಿ ಅಭ್ಯಾಸ ಆಗಲಿ ಅಂತ ಬರ್ತಾರೆ ಪವನಕೃಷ್ಣ ಮತ್ತೆ ದೀಪ ಅಂದ ಮಕ್ಕಳು. ಮತ್ತೆ ಅದು ಮಡದಿಯನ್ನು ಕರಿತೇನೆ ಆಗಾಗ, ಒಳಗೆ ಅಗತ್ಯವಿದ್ದಲ್ಲಿ ಬೇಕಾದಾಗ ಬಂದು ಕೆಲಸ ಮಾಡಿ ಕೊಡ್ತಾರೆ. ಅವರಿಗೆ ಒಂದು ಉತ್ಸಾಹ ನಾವು ಕೊಡಬೇಕು ಹೆಚ್ಚಾಗಿ. ಮತ್ತೆ ಎಲ್ಲಾರು ನಾವು ಟೂರು ಇಂತ ಅಂತ ಹೋಗ್ತಿದ್ರೆ ನಾನೀಗ ಕೃಷಿಕರಿಗೆ ಒಂದೇ ಅಲ್ಲ ಬೇರೆ ಬೇರೆ ಮಾಹಿತಿ ಶಿಬಿರ, ಈಗ ಕೂಟಿಗೆ ಡೈರಿ ಹೋಗಿದ್ದೇನೆ, ಕುಲಶೇಖರ ಅಲ್ಲಿ ಡೈರಿಗೆ ಹೋಗಿದ್ದೇನೆ, ಅದು ಒಂದು ಮಾಹಿತಿ ಕಿರು ಪ್ರವಾಸ ಆಗಿರ್ತದೆ. ಹಾಗೆ ಒಂದು 5-6 ವರ್ಷಕ್ಕೊಮ್ಮೆ ದೊಡ್ಡದ ಪ್ರವಾಸ ಹೋಗಿದೆ, ನಾರ್ತ್ ಇಂಡಿಯಾ, ಅಮರನಾಥ, ಮತ್ತೆ ಕುಲು ಮನಾಲಿ, ಹೀಗೆಲ್ಲ ಅಣ್ಣನವರು ಕೆಲಸದಲ್ಲಿ ಇರುವಾಗ ಅಲ್ಲೆಲ್ಲ ಹೋಗಿದ್ದೆ. ಒಬ್ರು ಅಣ್ಣ ಬ್ಯಾಂಕ್ ಅಲ್ಲಿ ಇದ್ರು ಕೃಷ್ಣ ಮಟ್ಟದ್ದು, ಈಗ ತಿರಿಯೋದ್ರು ಅವರು ಫರೀದಾಬಾದಲ್ಲಿ ಇದ್ರು, ಆ ಟೈಮಲ್ಲಿ ಕುಲು ಮನಾಲಿ ಅವರ ಜೊತೆಗೆ ಹೋಗಿದ್ದೇನೆ, ಮತ್ತೀಗ ಫ್ಯಾಮಿಲಿಯಾಗಿ ಅಮರನಾಥ ಅಲ್ಲಿ ಹೋಗಿ ಬಂದಿದ್ದೇನೆ. ಅದು ಇದರ ಒಟ್ಟಿಗೆ ಅವರಿಗೂ ಒಂದು ಖುಷಿ ಆಗ್ತದೆ, ನಮಗೂ ಒಂದು ಖುಷಿ ಆಗ್ತದೆ, ನೆಮ್ಮದಿ ಆಗ್ತದೆ. ಹಾಗೆ ಅದೊಂದೊಂದು ಮಾಡಿಕೊಂಡು ಬರ್ತೇನೆ. ಗುಜರಾತ್ ಅಮೂಲ್ಗೆ ಏನಾದ್ರು ಹೋಗಿದ್ರೆ? ಇಲ್ಲ, ಅಲ್ಲಿಗೆ ಹೋಗ್ಲಿಲ್ಲ, ಇಲ್ಲ ಇಲ್ಲಿ ಕುಲಶೇಖರ ಮತ್ತೆ ಕೂಡಿಗೆ ಡೈರಿ ಲೋಕಲ್ ಮಾತ್ರ ಹೋಗಿ ಬಂದದ್ದು. ಈಗ ಮೇವಿನ ಬಗ್ಗೆ ಹೇಳಿಗ, ನೀವು ಸೈಲೇಜ್ ಬಗ್ಗೆ ನೀವು ಆಗುವಾಗಲೇ ಪ್ರಸ್ತಾಪ ಮಾಡಿದ್ರಿ, ನಿಮ್ಮ ಸ್ಥಳೀಯವಾಗಿ ಸಿಗುವಂತಹ ಹುಲ್ಲನ್ನು ಮತ್ತು ನೆಟ್ಟು ಬೆಳೆಸಿರುವಂತಹ ಒಂದು ಹುಲ್ಲನ್ನು ಇದನ್ನ ನಿರ್ವಹಣೆ ಮಾಡುವಂತದ್ದು ಮತ್ತು ಕೊಡುವಂತಹ ವಿಧಾನದ ಬಗ್ಗೆ. ನಾವು ನೆಟ್ಟು ಒಂದು ಹುಲ್ಲು ಮಾಡುದು ಕಮ್ಮಿ, ಬೈ ಹುಲ್ಲು ಹಾಕುದು ಕಮ್ಮಿ. ನಮ್ಮಲ್ಲಿ ಒಂದು ಎರಡು ಹೆಂಗಸರು ಸಾಮಾನ್ಯವಾಗಿರ್ತಾರೆ, ತೋಟದ ಹುಲ್ಲನ್ನು, ಅದು ತೋಟದ ಹುಲ್ಲಾದ್ರೆ ಎಲ್ಲಾ ಬಗೆಯ ಮಿಕ್ಸ್ ಜಾತಿ ಹುಲ್ಲು ಸಿಗ್ತದೆ, ಅದರಲ್ಲಿ ಔಷಧೀಯ ಗುಣ ಇರ್ತದೆ. ಆದ ಕಾರಣ ಅವರಿಗೆ ಕೆಲಸವಾಯಿತು, ನಮಗೆ ತೋಟ ಕಳೆ ತೆಗೆಯುವುದು ಅಂತ ಮತ್ತೆ ಬೇರೆ ಮಿಷನ್ ಹಾಕಿ ಅದೆಂತ ಮಾಡ್ಲಿಕ್ಕಿಲ್ಲ. ಮತ್ತೆ ಎಕ್ಸೆಸ್ ಜಾಸ್ತಿ ಆದ ಹುಲ್ಲನ್ನು ಮಾತ್ರ ನಾವು ಅದರಲ್ಲಿ ತೆಗಿತೇವೆ. ಹಾಗೆ ಅದು ಒಂದು ಔಷಧಿಯ ಗುಣ, ಅದನ್ನೇ ಮಾತ್ರ ನಾವು ಹಾಕುದು ದನಕ್ಕೆ ಸರವಾಗ, ಅದನ್ನೇ ಅದು ಹಾಲಿಗೆ ಒಳ್ಳೇದಾಗ್ತದೆ. ಮತ್ತೆ ಲೆಕ್ಕದ ಹಿಂಡಿಗಳು, ಗೋಧಿ ಭೂಸ, ಜೋಳ ಭೂಸ, ಕಡಲೆ ಸಿಪ್ಪೆ, ಅದಕ್ಕೆ ಒಂದಕ್ಕೊಂದು ತಂಪಾಗುವ ಹಾಗೆ ಅಷ್ಟನ್ನು ಹಾಕಿ ಈ ಹಸಿ ಹುಲ್ಲನ್ನೇ ಮಿಕ್ಸ್ ಎಲ್ಲಾ ಜಾತಿಯ ಹುಲ್ಲನ್ನು ತಂದು ಹೆರಿದು ಹಾಕೋದು. ಮತ್ತೆ ಈಗ ಶೈಲೇಜ್, ಈ ಒಮ್ಮೊಮ್ಮೆ ಲೇಬರ್ ಇಲ್ಲದಿರುವಾಗ ಈ ಬೈ ಹುಲ್ಲಿನ ಪಗರಕ್ಕೆ ಈಗ ನಮ್ಮ ಕಾವು ಸೊಸೈಟಿ ಮುಖಾಂತರ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ನಿನ್ನೆ 5 ಬ್ಯಾಗ್ ಇಲ್ಲಿ ಮನೆಗೆ ಈಗ ಇಳಿಸಲಿಕ್ಕೆ ಶುರು ಮಾಡಿದ್ರು. ಸೊ ಈಗ ಸೊಸೈಟಿಗೆ ಇದು ಮಾಡಿದ್ರು. ಈಗ ನಿಮಗೆ ಒಂದು 5 ಬೇಕು, ಒಂದು ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ತಂದಿಡಿ, ಒಂದು ತಿಂಗಳಿಗೆ ಅದು ಶೈಲೇಜ್ ಏನಾಗುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹತ್ತಿರ ಅಲ್ಲಿ ಅದನ್ನು ಹುಲ್ಲು ತಂದು ಅದು ಇಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಇಲ್ಲಿ ತಂದು ಹಾಕ್ತಾರೆ. ಹಾಗೆ ಈಗ ಅದನ್ನು ಹಾಕ್ತಾ ಇದ್ದೇನೆ ಎಡೆಯಲ್ಲಿ, ಹುಲ್ಲು ಲೇಬರ್ ರಜೆ ಮಾಡಿದಾಗ. ಹಾಗೆ ನಾವು ಲೇಬರ್ ಅನ್ನು ಅಗತ್ಯ ಇದ್ದ ಲೇಬರ್ ಅನ್ನು ನಾವು ನಮ್ಮಲ್ಲಿ ಕೆಲಸಕ್ಕೆ ಬರುವ ಲೇಬರ್ ಅನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಬೇಕು. ಅವರಿಗೂ ಆಗ್ಬೇಕು, ನಮಗೆ ಆಗ್ಬೇಕು ಅಂತ ನಾವು ನೋಡಿಕೊಳ್ಬೇಕು. ಈಗ ಹಟ್ಟಿ ಕೆಲಸಕ್ಕೆ ಒಂದು ನಿಗದಿ ತಂದ ಕೆಲಸದವರೆಲ್ಲ ಬೇಕಾಗ್ತದೆ, ಅವರನ್ನು ಪ್ರೀತಿಯಿಂದ ನಾವು ನೋಡಿಕೊಂಡ್ರೆ ಮಾತ್ರ ಅವರು ನಮ್ಮ ನೋಡ್ತಾರೆ. ಆದ್ರೆ ಕೆಲವರು ಸಲ ಅವರು ಇದಾಗಿರ್ತಾರೆ ಅಂತ ಮಾಡ್ಲಿಕ್ಕೆ, ಆದ್ರೂ ಅವರು ಸ್ವತಂತ್ರರು. ಆದ್ರೆ ನನ್ನ ಉದ್ದೇಶ ಎಂದ್ರೆ ಅವರಿಗೂ ಆಗ್ಬೇಕು, ನಮಗೂ ಆಗ್ಬೇಕು. ಆ ಉದ್ದೇಶದಲ್ಲಿ ನಾನು ಈ ಹಟ್ಟಿ ಕೆಲಸ ಮಾಡ್ತಾ ಇದ್ದೇನೆ. ನೆಮ್ಮದಿ ಉಂಟು, ಅಷ್ಟೇ ಜವಾಬ್ದಾರಿ ಉಂಟು ಅದರಲ್ಲಿ. ಹೌದು, ಈಗ ಹೈನುಗಾರಿಕೆ ಉತ್ಪನ್ನ ಹಾಲು ಮಾತ್ರ ಅಲ್ಲ, ನಮ್ಮ ಸಗಣಿ ಅಥವಾ ಗಂಜಲ ಇಂಥದನ್ನು ಕೂಡ ನೀವು ಉಪಯೋಗ ಮಾಡ್ತಾ ಇದ್ರಿ, ಇದರ ಒಂದು ಉಪಯೋಗ ತೋಟದಲ್ಲಿ ಹೇಗಾಗ್ತಾ ಇದೆ? ಸಗಣಿ ಅದೇ ದಿವಸಕ್ಕೆ 4 ಬಟ್ಟಿ ಸಿಗ್ತದೆ ಅಲ್ಲ, ಅದನ್ನು ಬೆಳಿಗ್ಗೆ 2 ಬಟ್ಟಿ, ಸಂಜೆ 2 ಬಟ್ಟಿ, ಅಲ್ಲಿಂದ ತೆಗೆದೇ ಬಟ್ಟಿ ಸೀದಾ ಅಡಿಕೆ ಹತ್ತಿರದ ತೋಟ, ಸಾಧಾರಣ 1,000 ಗಿಡ ಉಂಟು ನಮ್ಮಲ್ಲಿ ಹತ್ತಿರ, ನಮ್ಮ ಮನೆ ಸುತ್ತಮುತ್ತ ರೌಂಡ್ ಇರುವ ತೋಟ, ಸುತ್ತಮುತ್ತ ತೋಟಕ್ಕೆ ಬೆಳಿಗ್ಗೆ 2 ಬಟ್ಟಿ, ಸಂಜೆ 2 ಬಟ್ಟಿ ನಾನೇ ತಂದು ಕೊಂಡೋಗಿ ಹಾಕ್ತೇನೆ. ಹಾಗೆ ಕೈಗಾಡಿ ಇಲ್ಲ, ಅದು ತಲೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅಂದ್ರೆ ಅಲ್ಲಿ ವಾಪಸ್ ತೊಳೆದು ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೈಗಾಡಿ ಬಾಕಿ ಈಗ ಮಿಷನರಿ ಎಲ್ಲ ಉಂಟು, ಕೈಗಾಡಿ ಮೋಟೋ ಕರಟು, ಅದು ಅಡಿಕೆ ತರಲಿಕ್ಕೆ ಮತ್ತೆ ಈ ಕುರಿಗೊಬ್ಬರ ಹಾಕ್ತೇನೆ ನಾನು ಅಡಿಕೆ. ಅದಕ್ಕೆಲ್ಲ ಬಹಳ ಉಪಕಾರ ಆಗಿದೆ ಈ ಯಂತ್ರೋಪಕರಣ, ಮತ್ತೆ ದೋಟಿ ಕೆಲವು. ಮತ್ತೆ ಸ್ವಲ್ಪ ಯಂತ್ರೀಕರಣದ ಬಗ್ಗೆ ಹೇಳಿ, ಈಗ ಮೋಟೋ ಕಾರ್ಟ್ ನ ಉಪಯೋಗ ಮಾಡ್ತಾ ಇದ್ರಿ, ಮತ್ತೆ ಆ ಫೈಬರ್ ದೊಟ್ಟಿ ಬಗ್ಗೆ, ಫೈಬರ್ ದೊಟ್ಟಿ ಅದು ಅಲ್ಲ, ಫೈಬರ್ ಅಲ್ಲ ಇದು, ಅಲ್ಯೂಮಿನಿಯಂ ದೊಟ್ಟಿ. ಕೈಗಾಡಿ ಈಗ ನಮ್ಮಲ್ಲಿ 2 ಉಂಟು, ಒಂದು ಮೋಟೋ ಕಾರ್ಟ್ ಚಿಕ್ಕ ಮೋಟರ್ ಇಂದು, ಮತ್ತೊಂದು ಸಿಂಗಲ್ ವೀಲ್ ಇಂದು. ಈ ಸಿಂಗಲ್ ವೀಲ್ ಇಂದು ನಿಜವಾಗಿ ಅದು ರೈತ ಮಿತ್ರನೇ, ಯಾಕೆಂದ್ರೆ ಅದು ಎಡೆಯಲ್ಲಿ ಎಂತ ನಾವು ನಡ್ಕೊಂಡು ಹೋಗೋ ಜಾಗಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನನಗೆ ಅಡಿಕೆ ಸ್ಪ್ರಿಂಕ್ಲರ್ ಚೇಂಜ್ ಮತ್ತೊಂದೆಲ್ಲ ಮಾಡ್ಲಿಕ್ಕೆ ಬೈಕ್ ಇದ್ದಾಗೆ ಅಲ್ಲಿ ಇಟ್ಟು ಅದನ್ನ ಕೂಡ್ಲೆ ಹೆಕ್ಕಿ ನಮಗೆ ವಾಪಸ್ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಒಂದು ಗಾಡಿ ತರೋ ದೊಡ್ಡ ಹೊರೆ ಆಗುದಿಲ್ಲ. ಸಾಧಾರಣ ಈಗ ನಮ್ಮ ಈ ಮಾಲಿಂಗೇಶ್ವರ ಭಟ್ರು, ಈಗ ನಮ್ಮ ಮನೆಯವರಿಗೆ, ಅವರಲ್ಲೆಲ್ಲ ಒಂದು ಸ್ವಲ್ಪ ತೋಟ ಗುಂಡಿ, ಅಂತಲ್ಲಿಯೂ ಸ್ವಲ್ಪ ಅವರು ಸ್ಲೋಪ್ ಆಗಿ ಕೊಟ್ರೆ ಆ ಕೈ ಸಿಂಗಲ್ ವೀಲ್ ಅನ್ನು ಕೊಂಡೋಗ್ಲಿಕ್ಕೆ ಯಾರಿಗೂ ಕಷ್ಟ ಅಲ್ಲ. ಒಂದು ಗಾಡಿ ಫುಲ್ ಅವರಿಗೆ ಅದು ಓವರ್ಲೋಡ್ ಆಗ್ತಾನೆ ಅಂತ ಇದ್ರೆ ನಮ್ಮಲ್ಲಿ ಅಷ್ಟು ಡೌನ್ ಆಗಿಲ್ಲ, ಸ್ವಲ್ಪ ಕಮ್ಮಿ ಮಾಡಿ. ಇಷ್ಟು ಅದರ ಸಾಮರ್ಥ್ಯ? ಮತ್ತೆ ಒಂದು 2 ಹೊರೆ ಮಾಡಬಹುದು, 2 ಕೆಜಿ ಒಂದು ಕ್ವಿಂಟಲ್, ಅಂದ್ರೆ ನಮಗೆ ಅದು ನೂಕ್ಬೇಕಲ್ಲ ವಾಪಸ್ ಚಡ. ಇದು ಸ್ವಲ್ಪ ಎಷ್ಟಾದ್ರೂ ತೋಟ ಡಬ್ಬ ಅದಕ್ಕೆ ಮೋಟರ್ ಇಲ್ಲ. ಹಾಗೆ ಅದು ತೋಟದಿಂದ ಅಡಿಕೆ ತರಲಿಕ್ಕೆ ನಾನು ಅದು ಈ ವರ್ಷ ನಾನು 2 ಶುರು ಮಾಡಿದ್ದು ಸಿಂಗಲ್ ವೀಲಿಂದು. ಮತ್ತೆ ನಾನು ಈ 50% ಸಗಣಿ ಹೇಳಿದ್ದೆ ನಿಮ್ಮಲ್ಲಿ ಬುಡಬುಡಕ್ಕೆ, 50% ಕುರಿಗೊಬ್ಬರ ತೋಟಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಈ ತೋಟಕ್ಕೆ ಎಲ್ಲ ಮಾರ್ಗ ವ್ಯವಸ್ಥೆ ಮಾಡಿದ್ದೇನೆ, ಪಿಕಪ್ ಅಲ್ಲಿ ತಂದು ಹಾಕ್ತಾರೆ. ಅಲ್ಲಿಂದ ಮತ್ತೆ ಈ ಕೈಗಾಡಿಯಲ್ಲಿ ಹಾಕಿ ಅದನ್ನು ಬೇಕಾದಾಗೆ ಹಾಕ್ಲಿಕ್ಕೆ ಭಾರಿ ಅನುಕೂಲ ಸಿಂಗಲ್ ವೀಲಿಂದು. ಮತ್ತೆ ಇದು ಸ್ವಲ್ಪ 50% ತೋಟಕ್ಕೆ, 50% ಅಲ್ಲ 1/2 kg ಅಷ್ಟು ಫರ್ಟಿಲೈಸರ್ ಕೊಡ್ತೇನೆ, ಪೊಟ್ಯಾಶಿ. ಅದು ಮಾರ್ಚು ಅದು ಟೈಮ್ ಇಲ್ಲ, ನಾನು ಈ ಕುರಿಗೊಬ್ಬರ ಮತ್ತೆ ಸಗಣಿ ಹಾಕಿದಾಗೆ ಅದನ್ನು ಹಾಕೊಂಡು ಹೋಗ್ತೇನೆ. ಅದು ಕರೆಕ್ಟ್ ಟೈಮ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ, ಲೆಕ್ಕದಲ್ಲಿ ಈಗಿನ ಮಳೆ ಶುರು ಆಗುವ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು. ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೇದು. ಆದ್ರೆ ನಾ ಈ ಸಗಣಿ ಬಂದಾಗೆ ನಾನು ಹಾಕ್ತಾ ಇರ್ತೇನೆ. ಕುರಿಗೊಬ್ಬರ ಮಳೆಗಾಲ ಹೋದ ಕೂಡಲೇ ತಂದು ಕೊಡ್ತಾರೆ, ಆ ಟೈಮಲ್ಲಿ ಅದಕ್ಕೆ ಹಾಕಿಬಿಡ್ತೇನೆ. ಹಾಗೆ ಆ ಕುರಿಗೊಬ್ಬರವನ್ನು ಮತ್ತೆ ಈ ಫರ್ಟಿಲೈಸರ್ ಅನ್ನು ಹಾಕ್ಲಿಕ್ಕೆ ಸಿಂಗಲ್ ವೀಲ್ ಟೈರ್ ಯಂತ್ರ ಮ್ಯಾನುವಲ್ ಗಾಡಿ, ಅದು ಭಾರಿ ಅನುಕೂಲ ಆಗ್ತದೆ. ಮತ್ತೆ ಅಡಿಕೆ ಕೊಯ್ಲಿನ ಟೈಮಲ್ಲಿ ಈ ಮೋಟೋಕ್ರಾಟ್ ಹೇಳಿದೆ, ಹೆಗ್ಡೆ ಮೋಟೋಕ್ರಾಟ್ ಅಂತ, ಅದು 1 ಕ್ವಿಂಟಲ್ ಅದಲ್ಲಿ ಅದರ ಕೆಪಾಸಿಟಿ ಅಲ್ಲಿ ದೊಡ್ಡದುಂಟು. ಅದು ನಮಗೆ ಅನುಕೂಲ. ಈ ನಮ್ಮದು ಒಂದು 5 ಎಕರೆ ಟೂ ವೀಲ್ ಅದಕ್ಕೆ ಈ ವೀಡ್ ಕಟ್ಟರಿಂದ ಹೋಂಡ ಮಿಷನ್ ಸಿಕ್ಕದು, ಅದು ಭಾರಿ ಅನುಕೂಲ ಆಗ್ತದೆ. ಅಡಿಕೆ ಅದಲ್ಲಿ ಒಂದು 2 ಬರ್ತಿ, ಒಬ್ಬ ಹೊರದನ್ನು ಮೇಲೆ ಲೆವೆಲಿಗೆ ಹಣ್ಣಡಿಕೆ ಹಾಕಿ ಮೇಗಿಂದ ಕಿಲ್ಲ ಇಟ್ಟು ಮತ್ತೆ ಅದಕ್ಕೆ ಬೇಕಾದ ಡಂಪರ್ ವ್ಯವಸ್ಥೆ ಎಲ್ಲ ಇರ್ತದೆ. ಸುಲಭ, ಅದು ಭಾರಿ ಸುಲಭ ಆಗ್ತದೆ. ಹೋಗೋದಲ್ಲಿಗೆ ಕೈಗಾಡಿ ತಂದು ಅಥವಾ ಗೋಣಿಯಲ್ಲಿ ತಂದು ಅದಕ್ಕೆ ಲೋಡ್ ಮಾಡುದು, ಸಾಮಾನ್ಯ ಹೋಗ್ತದೆ ಅದು ಕೈಗಾಡಿ ಟೂ ವೀಲ್. ಪೆಟ್ರೋಲ್ ಚಾಲಿತ ಅದಕ್ಕೆ ಪೆಟ್ರೋಲ್ ದೊಡ್ಡ ಖರ್ಚು ಗೊತ್ತಾಗುದಿಲ್ಲ. ಹಾಗೆ ಮತ್ತೆ ಕೈಗಾಡಿ ಮತ್ತೆ ಸ್ಪ್ರೇಯರಿಗೆ, ಈಗ ಕಾಲದಲ್ಲಿ ಕಠಿಣ ಕೆಲಸಕ್ಕೆ ಲೇಬರ್ ನಮಗೆ ಸಿಕ್ಕುದಿಲ್ಲ. ಮಳೆಗಾಲದಲ್ಲಿ ಅರ್ಜೆಂಟ್ಗೆ ಮದ್ದು ಇಡುವಾಗ ಇರೋರು ಲೆಕ್ಕದ ಜನ ಇರೋದು, ಸ್ಪ್ರೇಯರು ಮತ್ತೆ ಅಡಿಕೆ ಕೊಯ್ಯೋರು. ಆ ಸ್ಪ್ರೇ ಅವರಿಗೆ ಫೋನ್ ಮಾಡಿದಾಗ ಈ ಗಾಳಿ ಹಾಕುವವರು ಸಿಕ್ಕುದಿಲ್ಲ, ಮ್ಯಾನುವಲ್ ಗಾಳಿ ಹಾಕುವವರು. ಅದಕ್ಕೆ ಈ ಪವರ್ ಸ್ಪ್ರೇಯರ್ ಅಂತ ಅಂದಿದ್ದೇನೆ, ಅದು ಈಗ ಯಂತ್ರೋಪಕರಣದ ಬಗ್ಗೆ ಏನ ಹೇಳುದು, ಅದು ಒಂದು ಭಾರಿ ಅನುಕೂಲ ಆಗ್ತದೆ. ಈಗ ಇತ್ತೀಚೆಗೆ ಬಂದಿರುವಂತದ್ದು ಈ ಕಾರ್ಬನ್ ಫೈಬರ್ ದೋಟಿ, ಇದರ ಬಗ್ಗೆ ಏನಾದ್ರು? ಅದು ಇನ್ನು ಯೂಸ್ ಮಾಡ್ಬೇಕಷ್ಟೇ, ಅದು ಕರೆಂಟ್ ಲೈನ್ ಎಲ್ಲ ಇರುವಲ್ಲಿ ಸಮಸ್ಯೆ ಅಲ್ಲ. ಅದು ಈ ಫೈಬರ್ ಆದ್ರೆ ಏನೂ ಆಗುದಿಲ್ಲ, ಅಲ್ಯೂಮಿನಿಯಂ ಆದ್ರೆ ಅದು ಕರೆಂಟ್ ಇರುವಲ್ಲಿ ಸ್ವಲ್ಪ ನಮ್ಮ ತೋಟದಲ್ಲಿ ಲೈನ್ ಅಷ್ಟು ಅಡ್ಡ ಇಲ್ಲ, ಆದ ಕಾರಣ ಅದನ್ನೇ ಉಪಯೋಗಿಸ್ತೇನೆ. ಮಾತ್ರ ಅದರಲ್ಲಿ ಹೆಚ್ಚು ಅಡಿಕೆ ಕೊಯ್ಲಿಕ್ಕೆಲ್ಲ ನಾನು ಶುರು ಮಾಡಲಿಲ್ಲ, ಅದು ಯಾವ ಟೈಮಲ್ಲಿ ನಮಗೆ ಲೇಬರ್ ಸಿಕ್ಕುದಿಲ್ಲ ಆ ಟೈಮಲ್ಲಿ ಅದನ್ನು ಮಾಡ್ಬೇಕಷ್ಟೇ. ಜೇನು ಕೃಷಿಯ ಬಗ್ಗೆ, ಜೇನು ತೋಟ ಸುತ್ತ ಪರಾಗಸ್ಪರ್ಶ ಆಗ್ಲಿ ಅಂತ ಅಡಿಕೆ ಗಿಡಕ್ಕೆ ಅಂತ ಮಳೆಗಾಲದಲ್ಲಿ ಒಮ್ಮೆ ಕ್ಲೀನ್ ಮಾಡಿ ಇಟ್ಟು ಬಿಡ್ತೇನೆ, ಅದಕ್ಕೆ ಆಟೋಮೆಟಿಕ್ ಆಗಿ ಬಂದು ಕೂತೊಡ್ತಾರೆ. ಅದರಲ್ಲಿ ಜೇನಿನ ಪಾಸೆ ಮೊದಲಿಂದ ಇರ್ತದೆ, ಹಾಗೆ ಅದಕ್ಕೆ ಬೇಗ ಬಂದು ಕೂತೊಡ್ತಾರೆ. ನಮ್ಮ ಖರ್ಚಿಗೆ ತಕ್ಕ ಅದನ್ನು ಹೆಚ್ಚು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಎಷ್ಟು ಇಲ್ಲಿ ನಮ್ಮ ಮಾರಿಂಗೇಶ್ವರ ಭಟ್ರು ಮೊದಲು ನನಗೆ ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟುಕೊಂಡಿದ್ರು. ಹೆಚ್ಚು ಈಗ ಅದೇ ಬಂದು ಇಡೀ ಕೂತ ಟೈಮಲ್ಲಿ ಎಲ್ಲ ಮೊದಲು ಅವರನ್ನು ಕರಿತಾ ಇದ್ದೆ, ಅದನ್ನು ಒಂದು ಕ್ಲೀನ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಅವರು ಮಾಡಿಕೊಡ್ತಿದ್ರು. ಹಾಗೆ ಸ್ವಲ್ಪ ಸ್ವಲ್ಪ ಪುಸ್ತಕ ಎಲ್ಲ ನೋಡಿ ಅನುಭವ ಆಗಿ ನಮ್ಮ ಖರ್ಚಿಗೆ ತಕ್ಕ ಒಂದು 10-15 kg ವರೆಗೆ ಸಿಗ್ತದೆ, ಅದನ್ನು ಉಪಯೋಗ ಮಾಡ್ತಾ ಇರ್ತೇನೆ. ಅದರಿಂದ ಮತ್ತೆ ಈ ತೋಟಕ್ಕೆ ಇದು ಬಿಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಯಾವ್ದಂದ್ರೆ ಹಿಂಗಾರಕ್ಕೆ, ಅದು ಹಿಂಗಾರಕ್ಕೆ ಈ ಬೋರ್ಡೋ ಮಿಷನ್ ಬಿಟ್ಟರೆ ಆಗ್ಬಹುದು, ಎಂಡೋ ಸ್ವಲ್ಪನು ಮತ್ತೆ ನಳ್ಳಿ ಬಿಡುವುದಕ್ಕೆಲ್ಲ ಬಿಟ್ರೆ ಈ ಜೇನು ನೊಣಕ್ಕೆ ಅದು ತೊಂದರೆ ಆಗ್ತದೆ. ಮತ್ತೆ ಈ ಹೇನು ರೋಗ ಅಂತ ಬರ್ತಾರೆ ಅಡಿಕೆಗೆ, ಅದಕ್ಕೂ ತೊಂದರೆ ಆಗ್ತದೆ ಅಂತೆ. ಹಾಗೆ ಕಡಲ ಸಲ ಎಂಡೋಫಿಲ್ ಅಂತ ಒಂದು ಬಿಟ್ಟಿದ್ದೇನೆ, ಅದು ಯಾರು ಹೇಳಿದ್ರೆ ಅದು ಖಾಲಿ ವಿಷ ಅಲ್ಲ, ಇದು ಫಂಗಿಸೈಡ್. ಹಾಗೆ ಅದನ್ನು ಒಂದು ಬಿಟ್ಟು ನೋಡಿದೆ, ದೊಡ್ಡ ಗುಣ ಕಾಣಲಿಲ್ಲ, ಇನ್ನೀಗ ಈ ವರ್ಷ ಬಿಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ನೋಡ್ಬೇಕಷ್ಟೇ. ಹಾಗೆ ಇದು ರಾಸಾಯನಿಕ ಇದು ಎಂಡೋ ಕೀಟನಾಶಕ ಅಂದ್ರೆ ರೋಗರು ಇಂಥದ್ದು ಬ್ಯಾರಲ್ಲಿಗೆ 200 ಹಾಕ್ತಾರೆ, ಅದನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ನಳ್ಳಿ ಉದುರಿದಕ್ಕೆ ಆ ಸಿಂಗಾರ ಒಂದು ಹಿಡಿಸುಡಿ ಆಗಿ ಒಂದು ಬಗ್ಗೆ ನಿಲ್ತದೆ, ಅದನ್ನು ತಡೀಲಿಕ್ಕೆ ಕಳೆದ ನೋಡಿದ್ದೇನೆ, ಇನ್ನು ನೋಡ್ಬೇಕಷ್ಟೇ ಅದು ಹೇಗೆ ಆಗ್ತದೆ ಅಂತ. ಹಾಗೆ ಜೇನು ನೋಡಕ್ಕೆಲ್ಲ ಉಪದ್ರ ಅಂತ ಅದನ್ನು ಮಾಡಲಿಲ್ಲ. ಹಾಗೆ ಜೇನು ಕೃಷಿ ಅಲ್ಲಿಂದ ಅಲ್ಲಿಗೆ ಉಂಟು. ಈಗ ಸ್ಥಳೀಯ ಒಂದು ಲೋಕಲ್ ತಳಿ ಅಂತ ಹೇಳ್ತೀವಲ್ಲ, ಅದಲ್ಲದೆ ಮಂಗಳ ಬೇರೆ ಬೇರೆ ತಳಿಗಳು ಕೂಡ ಇವೆ, ನಿಮ್ಮ ಒಂದು ಅನುಭವದಲ್ಲಿ ಯಾವ್ದು ಒಳ್ಳೇದು? ನಮಗೆ ಲೋಕಲ್ ಊರಿನ ಇದೇ ಒಳ್ಳೇದು. ಮತ್ತೆ ಮಂಗಳ ತೊಂದರೆ ಇಲ್ಲ, ಮಂಗಳಲ್ಲಿ ಇಂಟರ್ ಮಂಗಳ ಮತ್ತೊಂದಲ್ಲ ಆದ್ರೆ 5-6 ಒಳ್ಳೆ ಫಸಲು ಬರ್ತದೆ, ಮತ್ತೆ ಒಂದೇ ತರ ಇರುವುದಿಲ್ಲ. ಅದಕ್ಕೆ ನೀವು ಹೇಳಿದ ಇದು ಕ್ರಿಮಿನಾಶಕ ಬಿಡದಿದ್ರೆ ಮತ್ತೆ ರಾಸಾಯನಿಕ ಗೊಬ್ಬರ ಸರಿಯಾಗಿ ಬಳಸಿದ್ರೆ ತೊಂದರೆ ಆಗ್ತದೆ. ನಾನು ಅದು ಕಂಡಿದ್ದೆ, ಇಲ್ಲಿ ಹೊಸ ತೋಟವನ್ನು ಮಾಡಿದ್ದೇನೆ, ಅದು ಸ್ವಲ್ಪ ಮಂಗಳ ಇಂಟರ್ ಮಂಗಳ ಮಿಕ್ಸ್ ಆಗಿದೆ, ನಾನು ಮಂಗಳ ಅಂತ ಹಾಕಿದ್ದು. ಅದಕ್ಕೆ ನಾನು ಹಟ್ಟಿ ಗೊಬ್ಬರೇ ಮೊದಲು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇರಲಿಲ್ಲ, ಅದು ಎದ್ದುಕೊಂಡೇ ಇರಲಿಲ್ಲ, ಫಸಲೇ ಕಮ್ಮಿ. ಈಗಲೂ ಸಾಕಾಗಲಿಲ್ಲ, ಈಗ ಕಳೆದ ವರ್ಷ 2-2 ಅದೇ ನಾನು ವಿಪ್ಕೊ ಕೊಡ್ತಾ ಇದ್ದೇನೆ ಅರ್ಧಕ್ಕಿಲ್ಲ, ಹಾಗೆ ಸ್ವಲ್ಪ ಒಳ್ಳೇದ ಕಾಣ್ತಾ ಇದ್ದೇನೆ. ಆದ ಕಾರಣ ನಮಗೆ ಒಳ್ಳೇದು ನಮ್ಮ ಊರಿಂದು ಅಥವಾ ಮಂಗಳ, ಅದು ಬಿಟ್ಟರೆ ಮತ್ತೆ ಈ ಇದು ಶತಮಂಗಳನ್ನು ಈಗ ಹಾಕಿದ್ದೇನೆ, ಅದು ನೋಡ್ಬೇಕಷ್ಟೇ ಚಿಕ್ಕದು ಮತ್ತೊಂದು ಹೇಗೆ ಬರ್ತದೆ ಅಂತ. ಅಂತೂ ಲೋಕಲ್ಲೇ ನಮ್ಮ ಊರಿಂದೇ ಅಥವಾ ಮಂಗಳ, ಖಾಲಿ ಮಂಗಳ ಅದೇ ಒಳ್ಳೇದು ಅಂತ ನನ್ನ ಇಂಟರ್ವ್ಯೂ ಕೂಡ ಮಂಗಳವೇ. ಅದೇ ಇಂಟರ್ವ್ಯೂ ಅದೇ ಅದು ಅದರಲ್ಲಿ ಮತ್ತೆ ಇದು ಮದ್ದು. ಒಳ್ಳೇದು ಚಂದ್ರಶೇಖರ್ ಅವರೇ, ಆ ಸಮಗ್ರ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ಧನ್ಯವಾದಗಳು. ನಮಸ್ಕಾರ. ನಮ್ಮ ಪೂರ್ಣಾತ್ಮರು ನಮಗೆ ಆಗಾಗ ಈ ಕೃಷಿ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟು ಅಲ್ಲಿ ಏನಾದ್ರೂ ಕೃಷಿ ತರಬೇತಿ ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಈ ಆಕಾಶವಾಣಿಯ ಬಗ್ಗೆ ಅವರು ನನ್ನನ್ನು ಪ್ರೋತ್ಸಾಹಿಸಿ ಮಾತಾಡ್ಲಿಕ್ಕೆಲ್ಲ ಒಂದು ಅವಕಾಶ ಕೊಟ್ಟರು, ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಆಕಾಶವಾಣಿ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಹೈನುಗಾರಿಕೆ ಮತ್ತು ಮಿಶ್ರ ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಮಾಡ್ನೂರು ಗ್ರಾಮದ ಚಂದ್ರಶೇಖರ ಪಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಬದನೆ ತರಕಾರಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇದರಲ್ಲಿ ವಿಶೇಷವಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಮಧುಮೇಹಿ ರೋಗಿಗಳಿಗೆ ಉತ್ತಮವಾದಂತಹ ತರಕಾರಿಯಾಗಿದೆ. ಬದನೆಯನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಕೂಡ ಬೆಳೆಯಬಹುದು. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಹೊಯ್ಗೆ ಮಣ್ಣು ಈ ಬೆಳೆಗೆ ಸೂಕ್ತ. ಸೊರಗು ರೋಗ ಪೀಡಿತವಾಗಿರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಈ ಬೆಳೆಯನ್ನು ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಕೂಡ ಬೆಳೆಯಬಹುದು. ಬೆಳೆಯನ್ನು ಪ್ರಾರಂಭಿಸುವುದಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಇಲ್ಲವೇ ಜನವರಿ ಫೆಬ್ರವರಿ ತಿಂಗಳು ಉತ್ತಮ. ಮಟ್ಟುಗುಳ್ಳ ಅತ್ಯಂತ ಖ್ಯಾತಿಯನ್ನು ಪಡೆದಿರುವಂತಹ ತಳಿ, ಉಡುಪಿ ಜಿಲ್ಲೆಗೆ ಉತ್ತಮವಾದಂತಹ ತಳಿ. ಹಸಿರು ಬಣ್ಣದ ಕಾಯಿಯಿಂದ ಕೂಡಿದ್ದು ಎಲೆಗಳ ಮೇಲೆ ಮುಳ್ಳುಗಳಿರ್ತವೆ. ವೆಸ್ಟ್ ಕೋಸ್ಟ್ ಗ್ರೀನ್ ರೌಂಡ್ ಇದು ಕೂಡ ಮಟ್ಟುಗುಳ್ಳದಂತೆ ಕಾಯಿಗಳು ಗಾತ್ರದಲ್ಲಿ ದಪ್ಪವಿದ್ದು ಗಿಡಗಳು ಮುಳ್ಳು ರಹಿತವಾಗಿರ್ತವೆ. ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದನ್ನು ಹೆಚ್ಚಾಗಿ ಬೆನಗಲ್ ಹಾಗೂ ಎಳ್ಳಂಪಳ್ಳಿ ಭಾಗದಲ್ಲಿ ಬೆಳೆಯಲಾಗ್ತದೆ. ಕರಾವಳಿ ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರಿಗೆ ಸುಮಾರು 250 g ಬಿತ್ತನೆ ಬೀಜ ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ ಸುಮಾರು 25 ton ಪ್ರತಿ ಹೆಕ್ಟೇರ್ಗೆ ಬೇಕು. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ 150 kg ಸಾರಜನಕ, 50 kg ರಂಜಕ, 75 kg ಪೊಟ್ಯಾಷ್, ಇಷ್ಟು ರಸಗೊಬ್ಬರವನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬೇಕು.